ನೋಟಿಸ್ ನೀಡಲು ಕಾಂಗ್ರೆಸ್ ತೀರ್ಮಾನ. ಮಂಡ್ಯದಲ್ಲಿ ಭ್ರೂಣ ಹತ್ಯೆ ಪ್ರಕರಣ ಮರುಕಳಿಸದಂತೆ ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೆ ನಿಗಾ ಇಡಲು ಜಿಲ್ಲಾಧಿಕಾರಿ ಸೂಚನೆ. ಉಪಚುನಾವಣೆ ಸೋಲನ್ನು ಮರೆತು ಮುಂದಿನ ಚುನಾವಣೆಗೆ ಸಜ್ಜಾಗುವಂತೆ ಕಾರ್ಯಕರ್ತರಿಗೆ ಬಿವೈ ವಿಜಯೇಂದ್ರ ಕರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಮತ್ತು ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00. ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ, ಜಾನುವಾರುಗಳ ಉತ್ತಮ ಆರೋಗ್ಯಕ್ಕೆ ತೆಂಗಿನಕಾಯಿ ಹಿಂಡಿ ಬಳಕೆ ಕುರಿತು ಕೆಪಿ ಗುರುಲಿಂಗಯ್ಯ ಅವರೊಂದಿಗೆ ಸಂದರ್ಶನ. ಪ್ರಾಯೋಜಕರು ಸ್ವದೇಶಿ ದಿಶಾ, ಉಪ್ಪಾರ ಕಾಳೇನಹಳ್ಳಿ, ಅರಸೀಕೆರೆ ತಾಲೂಕು. ನೀನಾದಿಗಾದೆಯೋ ಎಲೆ ಮಾನವ, ಹದಿ ಹದಿ ಗೋವು ನಾನು, ಹದಿ ಹದಿ ಗೋವು ನಾನು. ಈ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಉತ್ತಮ ಆರೋಗ್ಯಕ್ಕೆ ತೆಂಗಿನ ಕಾಯಿಯ ಹಿಂಡಿ ಬಳಕೆ ಕುರಿತು ಕೆಪಿ ಗುರುಲಿಂಗಯ್ಯ ಅವರೊಡನೆ ನಡೆಸಿದ ಸಂದರ್ಶನವನ್ನ ಕೇಳಲಿದ್ದೀರಿ. ನಿಮ್ಮೆಲ್ಲರ ಆರೋಗ್ಯಕ್ಕೆ ತಪ್ಪದೆ ಬಳಸಿ ನಮ್ಮ ಕೇರಾಮೃತ್ ವರ್ಜಿನ್ ಕೋಕೋನಟ್ ಆಯಿಲ್. ಹಾಗೆಯೇ ದನಕರುಗಳ ಉತ್ತಮ ಆರೋಗ್ಯಕ್ಕೆ ವರ್ಜಿನ್ ಕೋಕೋನಟ್ ಆಯಿಲ್ ಇಂಡಿಯನ್ನು ತಪ್ಪದೆ ಬಳಸಿ. ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯ ಜನ ಮುಂದೆ ಬನ್ನಿ, ನನ್ನ ಸಂಪರ್ಕಿಸಿ 9886226292. ಗುರುಲಿಂಗಯ್ಯನವರೇ, ಹೇಳಿ ನಿಮ್ಮ ವಿಚಾರಗಳನ್ನ. ಎಲ್ಲರಿಗೂ ನಮಸ್ಕಾರ. ತೆಂಗಿನೆಣ್ಣೆಯ ಉತ್ಪಾದನೆಯಲ್ಲಿ 12 ವರ್ಷದ ನಮ್ಮ ಅನುಭವದಲ್ಲಿ ಹಲವಾರು ಬದಲಾವಣೆಗಳನ್ನ ಕಂಡ್ವಿ. ನನ್ನ ಮೊಟ್ಟ ಮೊದಲ ಇಂಟರ್ವ್ಯೂ ಇದೆ ಆಕಾಶವಾಣಿನಲ್ಲಿ ತಾವೇ ಪ್ರಸಾರ ಮಾಡಿದ್ರಿ ವಿಜಯಣ್ಣ. ಅವತ್ತು ನಮ್ಮ ಫ್ಯಾಕ್ಟರಿನಲ್ಲಿ ಕೇವಲ ನಾವು ದಿನದಲ್ಲಿ 5 ಲೀಟರ್ ತೆಗಿತಾ ಇದ್ವಿ. ಇವತ್ತು ದಿನದಲ್ಲಿ 5,000 ಲೀಟರ್ ತೆಗಿಯುವಷ್ಟು ದೊಡ್ಡ ಮಟ್ಟದ ಫ್ಯಾಕ್ಟರಿನ ಮಾಡಿದ್ವಿ. ಇದು ಮಾಡಿದ್ದಕ್ಕೆ ಆಗಿದ್ದಕ್ಕೆ ಕಾರಣ ಏನು? ಯಾವುದೇ ಅಡ್ವರ್ಟೈಸ್ಮೆಂಟ್ ಇಲ್ಲ, ಯಾವುದೇ ಪ್ರಚಾರವಿಲ್ಲ ಅಂತಂದ್ರೆ ಆಯಿಲ್ ಅಲ್ಲಿ ಇರ್ತಕ್ಕಂತಹ ಗುಣ, ಅದನ್ನ ತೆಗೆದಂತಹ, ಅದನ್ನ ವ್ಯಾಲ್ಯೂ ಆಡೆಡ್ ಅಂತ ಏನ್ ಕರಿತೀವಿ, ಅದನ್ನ ಮಾಡದಂತಹ ರೀತಿ, ಟ್ರೆಡಿಷನಲ್ ಪ್ರೋಸೆಸ್ ಮೆಥಡ್, ಒಂದು ಉತ್ತಮವಾಗಿರೋ ಒಂದು ಕೊಬ್ಬನ್ನ ಜನಗಳಿಗೆ ನಾವು ತಲುಪಿಸ್ತಾ ಬಂದ್ವಿ. ಇವಾಗ ಜನರಿಗೆ ಎಲ್ಲರಿಗೂ ಗೊತ್ತಾಗಿದೆ ವರ್ಜಿನ್ ಕೋಕೋನಟ್ ಆಯಿಲ್ ಇಂದ ಇರತಕ್ಕಂಥ ಉಪಯೋಗ ಏನು ಅಂತಂದ್ರೆ, ಇದು ತಾಯಿ ಹಾಲಲ್ಲಿ ಇರತಕ್ಕಂಥ ಸೋಡಿಯಂ ಮಾನೋಲಾರಿಕ್ ಆಸಿಡ್ ಅಂಶ ಏನ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ, ಜೊತೆಗೆ ಮನುಷ್ಯನ ರಕ್ತನಾಳಗಳನ್ನ ಶುದ್ಧಿ ಮಾಡುತ್ತೆ, ಮನುಷ್ಯನಿಗೆ ಇನ್ಸ್ಟೆಂಟ್ ಆಗಿ ಶಕ್ತಿ ಕೊಡುತ್ತೆ, ಮನುಷ್ಯನ ಪ್ರೊಡಕ್ಟಿವಿಟಿ ಕೆಲಸವನ್ನ ಜಾಸ್ತಿ ಮಾಡುತ್ತೆ. ನಾನು ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಕೇಳಗರಿಗೆ ಅಂತಂದ್ರೆ, ಪ್ರಾಣಿಗಳಲ್ಲಿ ತುಂಬಾ ಡಿಫರೆಂಟ್ ಅಂತ ಏನಿರಲ್ಲ. ಈಗ ನಾವ್ ಯಾವ್ದೇ ಟ್ರೀಟ್ಮೆಂಟ್ ಅಂತ ಬಂದ್ರೆ ಮನುಷ್ಯನಿಗೆ ಕೊಡೋ ಪ್ಯಾರಾಸಿಟಮಾಲ್ ಹಸುಗಳಿಗೂ ಕೊಡಬೇಕು, ಮನುಷ್ಯನಿಗೆ ಏನು ಇನ್ಫೆಕ್ಷನ್ ಕಮ್ಮಿ ಮಾಡಕ್ಕೆ ಆಂಟಿಬಯೋಟಿಕ್ಸ್ ಕೊಡ್ತೀವೋ ಅದನ್ನೇ ಹಸು ಕೊಡಬೇಕು. ಅದರ ದೇಹದ ತೂಕದ ಅನುಸಾರ ಜಾಸ್ತಿ ಡೋಸ್ ಅನ್ನ ಅದಕ್ಕೆ ಕೊಡಬೇಕಾಗತ್ತೆ. ಅದೇ ತರ ಇವತ್ತು ಮನುಷ್ಯನಿಗೆ ಎಷ್ಟು ಪೋಷಕಾಂಶಗಳ ಅವಶ್ಯಕತೆ ಇದೆಯೋ ಅಷ್ಟೇ ಪೋಷಕಾಂಶಗಳ ಅವಶ್ಯಕತೆ ಈ ಜಾನುವಾರುಗಳಿಗೆ ಇರುತ್ತೆ. ವಿಜಯಣ್ಣ, ಹೇಳಬೇಕು ಅಂತಂದ್ರೆ ಹೈನುಗಾರಿಕೆ ಒಂದು ಬಹಳವಾಗಿರತಕ್ಕಂತಹ ಬಹುಮುಖ್ಯವಾಗಿರೋ ಒಂದು ಅಂಗ ಕೆಲವಷ್ಟು ಜನಗಳಿಗೆ. ಯಾಕೆಂತಂದ್ರೆ ಅವರಿಗೆ ಹಲವಾರು ಜನಗಳಿಗೆ ಅದೇ ಒಂದು ಪ್ರಮುಖವಾಗಿರೋ ಆದಾಯ ಆಗಿರುತ್ತೆ, ಒಂದು ಉಪಕಸುಬ ಆಗಿರುತ್ತೆ. ಆಮೇಲೆ ಹೈನುಗಾರಿಕೆಯಿಂದ ಎಷ್ಟು ಲಾಭ ಅಂತ ಎಲ್ಲ ರೀತಿ ಯೋಚನೆ ಮಾಡ್ತಾರೆ, ಆದ್ರೆ ನಿರೀಕ್ಷಿತ ಲಾಭ ಅವ್ರ ಕೈ ತಲುಪಲ್ಲ. ಯಾಕೆಂತಂದ್ರೆ ಸ್ವತಃವಾಗಿ ನಾನೇ ಕೂಡ ಒಂದು 50 ಹಸುನ ಸಾಕಿ ಅದರಿಂದ ಆಗ್ತಕ್ಕಂತಹ ನಷ್ಟಗಳೇನು ಅಂತ ನಮಗೆ ಗೊತ್ತು. ಮೊದಲನೇದಾಗಿ ನಾವು ನೋಡ್ತಾ ಹೋದ್ರೆ ಸರಳವಾಗಿ ನಾನು ಇದರಲ್ಲಿ ವಿವರಿಸಕ್ ಇಷ್ಟಪಡ್ತೀನಿ. ನೋಡಿ, ಹಸು ಏನ್ ಕೊಡುತ್ತೆ? ಹಾಲು ಕೊಡುತ್ತೆ. ಹಾಲು ಅಂದ್ರೇನು? ಕೊಬ್ಬು. ಒಂದು ಪ್ರಾಣಿಗೆ ಇಂತಿಷ್ಟೇ ಹಾಲು ಉತ್ಪಾದನೆ ಆಗಬೇಕು ಅಂತ ಇರುತ್ತೆ. ಅದನ್ನ ಹೆಚ್ಚು ಹಾಲು ಉತ್ಪಾದನೆ ಅಂತ ಆದಾಗ ನಾನು ಅದನ್ನ ಆಚೆ ಕಡೆಯಿಂದ ಕೊಡಬೇಕು. ಅದು ಕೊಡ್ಲಿಲ್ಲ ಅಂತಂದಾಗ ಅದರ ಮಾಂಸಖಂಡಗಳು, ಅದರ ಮೂಳೆ, ಅದರ ನರಮಂಡಲಗಳು ವೀಕ್ ಆಗ್ತಾ ಬರ್ತವೆ. ವೀಕ್ ಆದಂತ ಹಸುಗಳ ಲಕ್ಷಣ ಏನು ಅಂತಂದ್ರೆ ಅದು ಸರಿಯಾಗಿ ಗರ್ಭಧರಿಸಲ್ಲ, ಪದೇ ಪದೇ ರೋಗಕ್ಕೆ ತುತ್ತಾಗುತ್ತೆ. ಇನ್ನ ಕೆಚ್ಚಲು ಬಾವು. ನನಗೆ ತುಂಬಾ ನಗು ಬರುತ್ತೆ ವಿಜಯಣ್ಣ. ಒಂದ್ಸಲ ನಾನು ಇಸ್ರೇಲ್ಗೆ ಹೋಗಿದ್ದೆ. ಇಸ್ರೇಲ್ ಅಲ್ಲಿ ಜಗತ್ತಿನ ಅತಿ ದೊಡ್ಡ ಒಂದು ಡೈರಿ ಫಾರಂ ಇದೆ. ಆ ಡೈರಿ ಫಾರಂಗೆ ಹೋದಾಗ ನಮ್ಗೆ ಇಲ್ಲಿ ಏನಿತ್ತು ಅಂತಂದ್ರೆ, ಹಸುಗಳನ್ನ ಯಾವಾಗ್ಲೂ ತೊಳಿಬೇಕು, ಕೊಟ್ಟಿಗೆಯನ್ನ ಶುಚಿಯಾಗಿಡಬೇಕು, ನಿಮ್ಮ ಮನೆಯಷ್ಟು ಕ್ಲೀನ್ ಇರಬೇಕು ಅನ್ನೋರು. ಅಲ್ಲಿ ನೋಡಿದ್ರೆ ಗೊಚ್ಚೆಗುಂಡಿಲಿ ಬಿದ್ದು ಹಸುಗಳು ಒದ್ದಾಡ್ತಾ ಇತ್ತು. ನಮಗೆ ಆಶ್ಚರ್ಯ ಆಯ್ತು, ಇದು ಕೆಟ್ಲು ಬಾವಾಗಲ್ವಾ? ಅವಾಗ ಅವ್ರು ಹೇಳಿದ್ದೊಂದು ನೆನಪಿಗೆ ಬಂತು, ಹಸುನಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆದ್ರೆ ಕೆಚ್ಚಲು ಬಾವು ಬರುತ್ತೆ ಹೊರತು ಯಾವುದೇ ಬ್ಯಾಕ್ಟೀರಿಯಾಗಳು ಹೋಗಲ್ಲ. ನೋಡಬಹುದು, ನಿಮ್ಮಲ್ಲಿ 10 ಹಸು ಇದ್ರೆ ಯಾವ್ದಾದ್ರು 2 ಹಸುಗ್ ಬರ್ತಿರುತ್ತೆ ಕೆಟ್ಲು ಬಾವು, ಎಲ್ಲದಕ್ಕೂ ಬರಲ್ಲ. ಅಂತ ರೋಗ ನಿರೋಧಕ ಶಕ್ತಿನ ಮರು ಪಡಿಬೇಕು ಅಂತಂದ್ರೆ ನಮ್ಮ ಈ ಒಂದು ವರ್ಜಿನ್ ಕೊಕೊನಟ್ ಆಯಿಲ್ ಇಂಡಿ ಏನಿದೆ, ಇದು ಬಹಳವಾಗಿ ಅನುಕೂಲ ರೈತರಿಗೆ ಆಗುತ್ತೆ. ವಿಜಯಣ್ಣ, ಹೇಗೆ ನೀವು ನಿಮ್ಮ ಸ್ವಂತ ಮಟ್ಟದಲ್ಲಿ ಉಪಯೋಗಿಸ್ಕೊಳ್ತದ್ರಿ, ಬೇರೆಯವರಿಗೆ ಪರಿಚಯಿಸಿದ್ರಿ, ಪ್ರತಿಕ್ರಿಯೆಗಳು ಹೇಗಿದಾವೆ? ಮೊದಲನೇದಾನ ಏನಾಗುತ್ತೆ, ಇದರ ಒಂದು ಪ್ರೋಸೆಸ್ ಬಗ್ಗೆ ನಾನು ಜನಗಳಿಗೆ ತಿಳಿಸಕ್ ಇಷ್ಟಪಡ್ತೀನಿ. ಇಂಡಿ ಅಂತಂದ್ರೆ ಈ ಎಣ್ಣೆ ಕಾಳುಗಳ ಇಂಡಿ ಅಂತ ಏನಕ್ಕೆ ಕರೀತಾರೆ ಅಂತಂದ್ರೆ, ಹಸುವಿಗೆ ಕೊಬ್ಬುನ ನಾವು ಪರಿವರ್ತನೆಯಾಗಿ ಕೊಡಬೇಕು. ನಾವೇನೇನೋ ತಿಂತೀವಿ, ಹಸುಗಳಿಗೆ ಆತರ ತಿನ್ನಕ್ ಆಗಲ್ಲ. ಅದರಲ್ಲಿ ಇವತ್ತು ಏನು ಆಚೆಗಡೆ ಇಂಡಿಗಳು ಸಿಗ್ತವೆ, ಕಡಲೆಕಾಯಿ ಇಂಡಿ ಇರಬಹುದು ಅಥವಾ ಇನ್ನೊಂದು ಇಂಡಿ ಇರಬಹುದು, ತುಂಬಾ ದೊಡ್ಡ ದೊಡ್ಡ ಎಕ್ಸ್ಪೆಲ್ಲರ್ ಗಳನ್ನ ಬಳಸಿ ಅದನ್ನ ಪ್ರೋಸೆಸ್ ಮಾಡ್ತಾರೆ. ವಿಜಯನರೇ, ತಾವು ಕಡಲೆಕಾಯಿ ಇಂಡಿ ನೋಡಿರಬಹುದು, ಹೆಂಗಿರುತ್ತೆ? ಕಡಲೆಕಾಯಿ ಬಿಳಿ ಬಣ್ಣ ಇದ್ರೆ, ಅದು ಸಿಪ್ಪೆ ತೆಗೆದ್ರೆ ಬಿಳಿ ಬಣ್ಣ ಇರುತ್ತೆ, ಕಡಲೆ ಬೀಜ, ಶೇಂಗಾ ಬೀಜ, ಆ ಇಂಡಿ ನೋಡಿದ್ರೆ ಕಪ್ಪಾಗೋಗಿರುತ್ತೆ. ಅಂದ್ರೆ ಅಷ್ಟು ಒತ್ತಡದಲ್ಲಿ ಒತ್ತಿ ಅದರಿಂದ ಎಣ್ಣೆನ ತೆಗೆದು ಅವರು ಆ ಇಂಡಿನ ಕೊಡ್ತಾರೆ. ಇದರಿಂದ ಏನಾಗುತ್ತೆ, ಅದರಲ್ಲಿ ಸ್ವಲ್ಪ ಪ್ರಮಾಣದ ಎಣ್ಣೆ ಇರೋದ್ರಿಂದ ಇವರು ನಿರೀಕ್ಷಿಸಿದಂತಹ ಒಂದು ಇಳುವರಿ, ಒಂದು ಹಸುಗಳಲ್ಲಿ ಬದಲಾವಣೆ ನಿರೀಕ್ಷಿಸಕ್ ನಾವು ಆಗಲ್ಲ. ವರ್ಜಿನ್ ಕೊಕೊನಟ್ ಆಯಿಲ್, ಅದು ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾನು ಮಾಡಿರೋದು, ದೊಡ್ಡ ಪ್ರಮಾಣದಲ್ಲಿ ಮಾಡಿರೋದು, ನಮ್ಮ ರೈತರಿಗೆ ವರದಾನ ಆಗೋ ಸಾಧ್ಯತೆ ಹೆಚ್ಚಿದೆ. ವರ್ಜಿನ್ ಕೊಕೊನಟ್ ಆಯಿಲ್ ಅಲ್ಲಿ ನಾವು ಯಾವುದೇ ದೊಡ್ಡ ದೊಡ್ಡ ಎಕ್ಸ್ಪೆಲ್ಲರ್ ಗಳನ್ನ ಅಥವಾ ದೊಡ್ಡದಾಗಿ ಪ್ರೆಸರ್ ಅನ್ನ ಬಳಸಿ ನಾವು ಎಣ್ಣೆ ತೆಗಿಯಕಾಗಲ್ಲ. ಇದು ಹೇಗೆ ಕಾಯಿ ಬಣ್ಣ ಇರುತ್ತೋ ಅದೇ ಬಣ್ಣಕ್ಕೆ ಇಂಡಿನೂ ಇರುತ್ತೆ. ಸುಮಾರು 16-18% ಎಣ್ಣೆ ಇರುತ್ತೆ ಈ ಇಂಡಿನಲ್ಲಿ. ಕೈಗೆ ಹಾಕೊಂಡು ಇಂಡಿನ ಹಿಂಗ್ ಗುಜ್ಜು ನೋಡಿದ್ರು ಕೂಡ ಎಣ್ಣೆ ನಿಮ್ ಕೈಗತ್ತೆ. ಇದರಿಂದ ಬೆನಿಫಿಟ್ ಏನು ಅಂತಂದ್ರೆ, ಇವತ್ತು 1 ಲೀಟರ್ ವರ್ಜಿನ್ ಕೊಕೊನಟ್ ಆಯಿಲ್ ನಮ್ಮ ಕಂಪ್ನಿಯವರೇ ನಾವು 800 ರೂಪಾಯಿಗೆ ಸೇಲ್ ಮಾಡ್ತಾ ಇದೀವಿ. 1 ಲೀಟರ್ ವರ್ಜಿನ್ ಕೊಕೊನಟ್ ಆಯಿಲ್ 800 ರೂಪಾಯಿಗೆ ಅಂದ್ರೆ 1 ಕ್ವಿಂಟಾಲ್ ಇಂಡಿನಲ್ಲಿ ಸುಮಾರು 18 ಲೀಟರ್ ವರೆಗೂ ಎಣ್ಣೆ ಪ್ರಮಾಣ ಇರುತ್ತೆ. ವಿಜಯಣ್ಣ, ಇದು ಯಾವಾಗ ಹಸುಗೋಗುತ್ತೋ, ಹಸುಗಳಲ್ಲಿ ನಮಗೆ ಬಂದಂತ ರಿಸಲ್ಟ್ ಏನು, ನಮ್ಮ ಹಸು ಬಿಡ್ರಿ ಅದ್ಭುತವಾಗಿ ತಿಂತಾ ಇದೆ, ಹಾಲಿನ ರುಚಿನೇ ಬೇರೆ, ಹಾಲಿನ ಗುಣಮಟ್ಟನೇ ಬೇರೆ. ಆದ್ರೆ ಬೇರೆಯವ್ರು ಹೇಳಿದ್ದೇನು ಅಂತಂದ್ರೆ, ಒಂದು ಹಸು ಸೊಂಟ ಕಳಿಯೋದು ಅಂತ ಹೇಳ್ತಾರೆ, ಅಂದ್ರೆ ತುಂಬಾ ವೀಕ್ ಆದಾಗ ನೆಕ್ಸ್ಟ್ ಸ್ಟೇಜ್ ಸೊಂಟ ಕಳೆದು ಬಿದ್ದೋಗುತ್ತೆ. ಅಂತ 16 ಹಸುಗಳು ವಾಪಸ್ ಚೇತರಿಸಿಕೊಂಡು ಅನ್ನೋದನ್ನ ಕೇಳ್ಪಟ್ಟೆ. ಇನ್ನಷ್ಟು ಜನ ಕೆಚ್ಚಲು ಬಾವಿಯಿಂದ ತುಂಬಾ ಸಫರ್ ಪಡ್ತಾ ಇದ್ದು ಸರ್, ನಾವು ಏನು ಮಾಡಿದ್ರು ಆಗ್ತಿರ್ಲಿಲ್ಲ, ಕೆಚ್ಚಲು ಬಾವು ಬರ್ತಿದ್ದಂಗೆನೆ ಆ ಹಸುವಿನ ಎಲ್ಲ ಆದಾಯವನ್ನ ಪೂರ್ತಿ ಅದು ಹಾಳು ಮಾಡಿಬಿಡುತ್ತೆ. ಎಂತ ಕೆಚ್ಚಲು ಬಾವು ಇದ್ರೂ ಇದರಿಂದ ಕಂಟ್ರೋಲ್ ಬರುತ್ತೆ. ಯಾಕೆಂದ್ರೆ ಸಿಂಪಲ್ ಅರ್ಥ ಮಾಡ್ಕೋಬೇಕು, ಅದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ಬೇಕು. ಎರಡನೇದಾಗಿ, ಇದರಲ್ಲಿ ಇರ್ತಕ್ಕಂತ ಅಮೈನೋ ಆಸಿಡ್ಗಳು, ಮಿನರಲ್ಸ್ಗಳು ದೊಡ್ಡ ಪ್ರಮಾಣದಲ್ಲಿ ಹಸುಗೆ ತಲುಪೋದ್ರಿಂದ ಹಾಲಿನಲ್ಲಿ ಉತ್ಪಾದನೆ ಜಾಸ್ತಿ ಆಗುತ್ತೆ. ಡಿಗ್ರಿ ಸಮಸ್ಯೆನ ಯಾರು ಎದುರಿಸ್ತಾ ಇದಾರೆ, ನಾವು ತುಂಬಾ ಜನ ನೋಡ್ತಾ ಇದ್ದೀವಿ, ನಮ್ಮ ಹಸು ಡಿಗ್ರಿ ಬರಲ್ಲ ಅಂತ ಉಪ್ಪನ್ನ ಜಾಸ್ತಿ ಕೊಡೋದು. ನೋಡಿ, ನ್ಯಾಚುರಲ್ ಆಗಿರ್ಬೇಕು. ಉಪ್ಪು ಮನುಷ್ಯನಿಗೆ ಎಷ್ಟು ಕೆಟ್ಟದು, ಪ್ರಾಣಿಗಳಿಗೂ ಅಷ್ಟೇ ಕೆಟ್ಟದು. ಅದನ್ನ ಅತಿಯಾಗಿ ಹಾಕೋದು, ಅತಿಯಾಗಿ ಹಾಕಿದಾಗ ಅದ್ರ ಬೋನ್ ವೀಕ್ನೆಸ್ ಆಗಿ ಆ ಹಸು ಅನುಭವಿಸೋ ನೋವು. ನಾವೇನ್ ಹೇಳ್ತೀವಿ, ಹಸುನ ದೇವರಿಗೆ ಹೋಲಿಸ್ತೀವಿ. ದೇವ್ರನ್ನ ತಾವು ಪೋಟದಲ್ಲಿ ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ದನಗಳನ್ನು ಕೂಡ ನಿಮ್ಮಷ್ಟೇ ಭಾವನೆ ಇರೋ ಪ್ರಾಣಿಗಳು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಯಾಕೆಂತಂದ್ರೆ ಅವು ನಮ್ಮನ್ನ ಸಾಕ್ತವೆ, ನಾವು ಬದುಕಿರೋಯಿಂದ ಕೊನೆವರೆಗೂ ನಮಗೆ ಹಾಲನ್ನ ಕೊಡ್ತವೆ. ಸ್ವಲ್ಪ ಯೋಚನೆ ಮಾಡಿ ಅದಕ್ಕೆ ನಾವ್ ಯಾವ ತರ ಏನನ್ನ ಕೊಟ್ಟು ತಿನ್ನಿಸ್ತಾ ಇದೀವಿ ಅನ್ನೋದು ಬಹಳ ಮುಖ್ಯ. ಇನ್ನೊಂದು ರೀತಿ ನೋಡೋದಾದ್ರೆ ಕರುಗಳ ಕ್ವಾಲಿಟಿ. ಚಿಕ್ಕಮಂಗ್ಳೂರ್ ಹತ್ರದಿಂದ ಒಬ್ಬರು ರೈತರು ಹೇಳಿದ್ದು, ಸರ್ ಇದು ಕರು ಹಾಕ್ತಾ ಇತ್ತು, ಆದ್ರೆ ಈ ಸರಿ ಹುಟ್ಟಿರ್ತಕ್ಕಂತ ಕರುವಿನ ಮೂಳೆ ಅಥವಾ ಅದರ ಒಂದು ಮಾಂಸ ಖಂಡಗಳನ್ನ ನೋಡ್ತಾ ಇದ್ರೆ ಅಬ್ಬಬ್ಬ ಬಹಳ ಖುಷಿ ಆಗುತ್ತೆ. ನಿಜವಾಗ್ಲೂ ಇದು ಬಹಳ ಅದ್ಭುತವಾಗಿರ್ತಕ್ಕಂತ ಒಂದು ವರದಾನ ಅಂತ ಹೇಳಿದ್ದಾರೆ. ನಾವು ಇಲ್ಲಿವರೆಗೂ 2012 ಸ್ಟಾರ್ಟ್ ಮಾಡದಂತ ನಮ್ಮ ಸಂಸ್ಥೆ 2023 ಒಂದು ಹಂತದಲ್ಲಿತ್ತು. ಈಗ 2023 ಈಗ 2024 ಒಂದು ವರ್ಷದಲ್ಲಿ ನಮ್ಮ ಸಂಸ್ಥೆನ, ಅಂದ್ರೆ ನಮ್ಮ ಫ್ಯಾಕ್ಟರಿನ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಿದೀವಿ. ಅಂದ್ರೆ ಸರಿಸುಮಾರು ಪ್ರತಿ ತಿಂಗಳು ನಮ್ಮ ಹತ್ರ ಒಂದು 40-50 ಟನ್ ಈ ಒಂದು ಇಂಡಿ ಉತ್ಪಾದನೆ ಆಗುತ್ತೆ, ಈ ಒಂದು ವರ್ಜಿನ್ ಕೊಕೊನಟ್ ಆಯಿಲ್ ಇಂಡಿ. ಈ ಒಂದು ಇಂಡಿನ ನಮ್ಮ ಜಿಲ್ಲೆಯ ರೈತರಿಗೆ, ಯಾಕೆಂದ್ರೆ ಇದು ತುಂಬಾ ತೂಕ ಇರುತ್ತೆ, ತುಂಬಾ ದೊಡ್ಡದಿರೋದ್ರಿಂದ ನಮ್ಮ ಜಿಲ್ಲೆಯ ರೈತರಿಗೆ ಮತ್ತು ನಮ್ಮ ಜಿಲ್ಲೆಯ ಅಕ್ಕಪಕ್ಕದ ರೈತರಿಗೆ ತಲುಪಿಸಿದ್ರೆ ಬಹಳ ಒಂದು ದೊಡ್ಡ ಸುಧಾರಣೆಯನ್ನ ಅವರು ಕಾಣಬಹುದು ಅನ್ನೋದನ್ನ ನಾನು ಇಷ್ಟಪಡ್ತೀನಿ. ಹಾಲಿ ಏನು ಯಾವ ಪ್ರಮಾಣದಲ್ಲಿ ಪಾಕೆಟ್ ಗಳನ್ನ ಮಾಡಿ ನೀವು ಬೇರೆಯವರಿಗೆ ಕೊಡ್ತಾ ಇದ್ರಿ? ವಿಜಯನರೇ, 10 ಕೆಜಿ ಮತ್ತು 25 ಕೆಜಿ ಎರಡು ರೀತಿ ಪ್ಯಾಕೆಟ್ ಅನ್ನ ನಾವು ಆಲ್ರೆಡಿ ಮಾಡಿದೀವಿ. 10 ಕೆಜಿ ಪ್ಯಾಕೆಟ್, 25 ಕೆಜಿ ಪ್ಯಾಕೆಟ್. ಇಲ್ಲಿ ವಿನಂತಿ ಏನ್ ಮಾಡ್ತೀವಿ ಅಂತಂದ್ರೆ, ಮೊದಲು ತಮ್ಗೆ ಬಳಸಕ್ ಬೇಕಾದ್ರೆ ಬಂದು ಕಲೆಕ್ಟ್ ಮಾಡಕ್ ಹೇಳ್ತೀವಿ, ಅಥವಾ ನಮಗೆ ಏನೇನ್ ವ್ಯವಸ್ಥೆ ಇದೆ ನಿಮಗೆ ತಲುಪ್ಸಕ್ ಅದನ್ನ ನೋಡ್ತೀವಿ. ಯಾವಾಗ ರೈತರು ಸ್ವಲ್ಪ ತಗೊಂಡು ಅವರಿಗೆ ರಿಸಲ್ಟ್ ಬಂದ ನಂತರ 1 ಟನ್ ಏನಾದರೂ ಪರ್ಚೇಸ್ ಅನ್ನ ಅವರು ಮಾಡಿದ್ರೆ, ಅವರ ಮನೆ ಹತ್ರಕ್ಕೆನೆ ನಮ್ಮ ಕಂಪನಿಯ ಗಾಡಿಗಳಿದಾವೆ, ಆ ಕಂಪನಿಯ ಗಾಡಿಯ ಮುಖಾಂತರ ಅವರ ಮನೆಗಳಿಗೆ ಅದನ್ನ ಡಿಲಿವರಿ ಕೊಟ್ಟು, ಫ್ರೀ ಡಿಲಿವರಿ ಕೊಡೋದ್ರ ಮುಖಾಂತರ 1 ಟನ್. ಯಾಕೆಂತಂದ್ರೆ ಗಾಡಿಗಳು ದೊಡ್ಡದಿರೋದ್ರಿಂದ ನಮ್ಮ ಜಿಲ್ಲೆಯ ಆ ಮೂಲೆಯಿಂದ ಕಾಲ್ ಮಾಡಿದ್ರು ಕೂಡ ನಾವು ಅವ್ರ ಮನೆ ಬಡ್ಡಿಗೆ ತಲುಪಿಸಿಕೊಡೋ ಒಂದು ವ್ಯವಸ್ಥೆನ ಮಾಡ್ತಾ ಇದೀವಿ. ಬೇರೆ ಕಡೆಗೆ ಸಿಗುವ ಕೊಬ್ಬರಿ ಹಿಂಡಿಗೂ ನಿಮ್ಮ ಪ್ರಯತ್ನದಲ್ಲಿ ಹೊರಬರುವ ಹಿಂಡಿಗೂ ಏನು ವ್ಯತ್ಯಾಸ ಅನಿಸುತ್ತೆ? ಈಗಾಗಲೇ ಸುಮಾರು ಜನ ಸಣ್ಣ ಸಣ್ಣ ಮಟ್ಟದಲ್ಲಿ ಗಾಣಗಳನ್ನು ಇಟ್ಕೊಂಡಿದ್ದಾರೆ, ಈ ತರ ತೆಂಗಿನ ಕಾಯಿ ಎಣ್ಣೆ ವರ್ಜಿನ್ ಕೋಕೋನಟ್ ಆಯಿಲ್ ಅಂದ್ಕೊಂಡು ಉತ್ಪಾದನೆ ಮಾಡ್ತಿದ್ದಾರೆ. ಅವ್ರದಕ್ಕೂ ನಿಮ್ಮದಕ್ಕೂ ಅಥವಾ ಕೊಬ್ಬರಿ ಹಿಂಡಿಯನ್ನ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾರಲ್ಲ, ಅದಕ್ಕೂ ಏನೇನು ವ್ಯತ್ಯಾಸ ಅಂತ ಅನ್ಸುತ್ತೆ ನಮ್ಮ ಜನ ತಿಳ್ಕೊಳ್ಳಿ. ತೆಂಗಿನಕಾಯಿಗೂ ಕೊಬ್ಬರಿಗೂ ಕಂಪ್ಯಾರಿಸನ್ ಮಾಡಿದಾಗ ತೆಂಗಿನಕಾಯಿಯಲ್ಲಿ ಪೋಷಕಾಂಶಗಳು ವಿಟಮಿನ್ಸ್ಗಳು ತುಂಬಾ ಜಾಸ್ತಿ ಇರ್ತವೆ ವಿಜಯಣ್ಣ. ಕೊಬ್ಬರಿ ಎಣ್ಣೆಗೂ ವರ್ಜಿನ್ ಕೋಕೋನಟ್ ಆಯಿಲ್ಗೂ ವ್ಯತ್ಯಾಸ ಏನು ಅಂದ್ರೆ, ಹಸಿ ತೆಂಗಿನಕಾಯಿಲಿ ತೆಗೆಯೋದ್ರಿಂದ ಯಾವ ತೆಂಗಿನಕಾಯಿಯಿಂದ ಸಸ್ಯ ಆಗುತ್ತೋ ಅದರ ಜೀವ ಇದೆ ಅಂತಂದ್ರೆ ಅದರಲ್ಲಿ ಪೋಷಕಾಂಶ ಜಾಸ್ತಿ ಇದೆ ಅಂತ ವಿಜಯಣ್ಣ. ಕೊಬ್ಬರಿನಲ್ಲಿ ಏನಾಗಿರುತ್ತೆ, ಪೋಷಕಾಂಶಗಳು ಸತ್ತಿರ್ತವೆ. ಸೊ ಹಾಗಾಗಿ ಅದನ್ನ ಗಾಣದಲ್ಲಿ ಹಾಕಿದಾಗ ಅದರಲ್ಲಿ ಈ ಎಣ್ಣೆಯ ಪ್ರಮಾಣ, ಯಾಕೆಂದ್ರೆ ಅದು ಮಿಷಿನ್ ಇಂಡೋದ್ರಿಂದ ಎಣ್ಣೆಯ ಪ್ರಮಾಣ ಕಮ್ಮಿ ಇರುತ್ತೆ. ಇದು ಸೆಲೆಕ್ಟ್ ತೆಂಗಿನಕಾಯಿಗಳು. ಈಗ ನಮ್ಮ ಕಂಪ್ನಿಲಿ ಏನಾಗುತ್ತೆ, ನಮ್ಮ ವರ್ಜಿನ್ ಕೋಕೋನಟ್ ಆಯಿಲ್ ಆಲ್ರೆಡಿ ನಾವು ಇಂಡಿಯಾದಲ್ಲೇ ತುಂಬಾ ಒಂದು ಟಾಪ್ ಲೆವೆಲ್ ಕಂಪನಿಯಾಗಿ ಹೊರಹೊಮ್ಮಿದ್ದೀವಿ, ಹೊರದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರೋದ್ರಿಂದ ಮೊದಲು ಕಾಯಿನ ಆರಿಸ್ಕೋಬೇಕಾದ್ರೇನೆ 3 ಬಾರಿ ಟೆಸ್ಟ್ ನಡೆಯುತ್ತೆ. ಒಂದು ಕಾಯಿನ ಹೊರಗಿಂದ ಟೆಸ್ಟ್ ಮಾಡ್ತಾರೆ, ಒಡದ್ಮೇಲೆ ಟೆಸ್ಟ್ ಮಾಡ್ತಾರೆ, ಕಾಯಿನ ಕ್ಲೀನ್ ಆಗಿ ತೊಳಿತಾರೆ, ತೊಳೆದಿರೋ ಕಾಯಿನ ಬಹಳ ಚೆನ್ನಾಗಿ ಡ್ರೈ ಮಾಡ್ತಾರೆ. ಈ ಎಲ್ಲಾ ಹಂತದಿಂದ ಬರೋದ್ರಿಂದ ಯಾವುದೇ ರೀತಿ ಕಲ್ಲು ಮಣ್ಣು ಇನ್ನೊಂದು ಯಾವುದೇ, ನಾನು ಇದೊಂದು ಸಜೆಸ್ಟ್ ಮಾಡ್ತೀನಿ, ಯಾರ್ಯಾರು ಹಸಿಕ್ ತಗೋತಿರಲ್ಲ, ಹಸಿಕ್ ತಗೊಂಡವ್ರು ಸ್ವಂತ ನಿಮ್ಮ ಮನೇಲೆ ಒಂದು ಚಟ್ನಿ ಮಾಡ್ಕೊಂಡು ತಿಂದು ಕೂಡ ನೋಡಬಹುದು. ಎಷ್ಟೋ ಜನ ಅದನ್ನ ನನಗೆ ಮಾಡಾಕ್ತಿರ್ ಸರ್ ಚಟ್ನಿ ಪುಡಿ ಮಾಡಿದೀವಿ ಸರ್ ಕಾಯಿ ಒಬ್ಬಟ್ಟು ಮಾಡಿದೀವಿ ಅಂದ್ರೆ, ಅಷ್ಟು ಕ್ವಾಲಿಟಿಯಾಗಿ ಇದನ್ನ ಮಾಡಿ. ಹಸು ಅಂತಂದ್ರೆ ಆಚೆ ಕಡೆ ಜನಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಹೇ ಅದೆಂತ ಒಂದು ಪ್ರಾಣಿ, ಅದೇ ನೀವು ಬಾಯಿ ಬಿಟ್ಟು ಮಾತಾಡುತ್ತಾ ಅಂತಾರೆ. ನಮ್ಮಲ್ಲ ತರ ಇಲ್ಲ, ಆ ಎಣ್ಣೆನ ಎಷ್ಟು ಶುದ್ಧವಾಗಿ ತೆಗಿತೀವೋ ಇದನ್ನು ಕೂಡ ಅಷ್ಟೇ ಶುದ್ಧವಾಗಿ ತೆಗೆಯೋದ್ರಿಂದ ಬಹಳ ಒಳ್ಳೆ ಗುಣಮಟ್ಟದ ಉತ್ಪನ್ನ ಅವ್ರಿಗೆ ಸಿಗುತ್ತೆ. ನಿಮ್ಮ ಸಂಪರ್ಕಕ್ಕೆ ಸಂಖ್ಯೆನ ಹೇಳ್ಬೋದಾ? 9882626292. ಶ್ರೋತೃಗಳೇ, ಕೆಪಿ ಗುರುಲಿಂಗಯ್ಯನವರು ಅರಸೀಕೆರೆ ತಾಲೂಕು ಜಾವಗಲ್ ಸಮೀಪದ ಉಪಾರ ಕಾಳೆನಹಳ್ಳಿಯವರು. ಇವರ ತಂದೆಯವರು ಸಹ ಪ್ರಗತಿಪರ ಕೃಷಿಕರು. ಅಗಾಧವಾದ ಅನುಭವವನ್ನು ಇಟ್ಟುಕೊಂಡು ತಾವು ಬೆಳೆದು ತಮ್ಮ ಮನೆತನವನ್ನ ಬೆಳೆಸಿ ಇತರರಿಗೂ ಒಂದು ರೀತಿಯಲ್ಲಿ ಪ್ರೇರಣೆಯಾಗಿದ್ದಾರೆ, ಮಾರ್ಗದರ್ಶಿಯಾಗಿದ್ದಾರೆ. ತೆಂಗಿನ ಕಾಯಿಯ ಎಣ್ಣೆಯನ್ನ ಉತ್ಪಾದನೆ ಮಾಡೋದ್ರ ಮೂಲಕ ಬೇರೆಯವರಿಗೆ ಪರಿಚಯಿಸಿ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಇವರ ಪಾತ್ರ ದೊಡ್ಡದಿದೆ. ಅನೇಕ ಕಡೆ ಈ ವಿಷಯದ ಬಗ್ಗೆ ಮಾರ್ಗದರ್ಶನ ಮಾಡಿದರೆ, ತಿಳುವಳಿಕೆ ಕೊಟ್ಟಿದ್ದಾರೆ. ತೆಂಗಿನ ಕಾಯಿಯ ಎಣ್ಣೆ ಮತ್ತು ತೆಂಗಿನ ಕಾಯಿಯ ಎಣ್ಣೆ ತೆಗೆದ ಬಳಿಕ ಸಿಗುವ ಹಿಂಡಿ, ಇದರ ಬಳಕೆ ಕುರಿತಂತೆ ಇಲ್ಲಿವರೆಗೂ ಮಾತಾಡಿದರು. ಅವರ ಸಂಖ್ಯೆಯನ್ನು ನೀಡಿದರೆ ಸಂಪರ್ಕ ಮಾಡಿ ಪ್ರಯೋಜನವನ್ನ ಮಾಡಿಕೊಳ್ಳಿ. ನಿಮ್ಮೆಲ್ಲರ ಆರೋಗ್ಯಕ್ಕೆ ತಪ್ಪದೆ ಬಳಸಿ ನಮ್ಮ ಕೇರಾಮೃತ್ ವರ್ಜಿನ್ ಕೋಕೋನಟ್ ಆಯಿಲ್. ಹಾಗೆಯೇ ದನಕರುಗಳ ಉತ್ತಮ ಆರೋಗ್ಯಕ್ಕೆ ವರ್ಜಿನ್ ಕೋಕೋನಟ್ ಆಯಿಲ್ ಇಂಡಿಯನ್ನು ತಪ್ಪದೆ ಬಳಸಿ. ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯ ಜನ ಮುಂದೆ ಬನ್ನಿ, ನನ್ನ ಸಂಪರ್ಕಿಸಿ 9886226292. ವಿಜಯನರೇ, ಪಶು ಸಂಗೋಪನೆಯ ಜೊತೆಗೆ ಇನ್ನೊಂದು ಬಹುಮುಖ್ಯವಾಗಿ ಈಗ ನಾಟಿ ಕೋಳಿ ಸಾಕಾಣಿಕೆ ಮೊಟ್ಟೆ ಮಾಡಲಿಕ್ಕೆ ತುಂಬಾ ಜನ ಆಸಕ್ತಿ ಪಡ್ತಾರೆ, ಆ ಕೋಳಿಗೆ ಎಷ್ಟೋ ಜನ ತಿನ್ನಿಸ್ತಾ ಇದ್ದಾರೆ. ಇನ್ನ ಹೆಚ್ಚಾಗಿ ಕುರಿ ಮತ್ತು ಮೇಕೆ ಸಾಕಾಣಿಕೆನ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡಕ್ಕೆ ಯಾರ್ಯಾರು ಇಷ್ಟಪಡ್ತಿದಾರೋ ಅವರಿಗೆ ಇದು ಏನಾಗುತ್ತೆ ಅಂದ್ರೆ, ತುಂಬಾ ಕಡಿಮೆ ರೇಟಿಗೆ ತುಂಬಾ ಒಂದು ಹೈ ಕ್ವಾಲಿಟಿ ಪ್ರಾಡಕ್ಟ್ ಸಿಗೋದ್ರಿಂದ ಇದನ್ನ ನಾವು ಕಂಪ್ಯಾರಿಸನ್ ಮಾಡಕ್ ಬರಲ್ಲ, ಆಚೆಗಡೆ ಸಿಗೋ ಯಾವ ಫುಡ್ಗೂ ಕಂಪ್ಯಾರಿಸನ್ ಮಾಡಕ್ ಬರಲ್ಲ. ಒಬ್ರು ಮೇಕೆ ಸಾಕಾಣಿಕೆನ ಟ್ರಯಲ್ ಅಲ್ಲಿ ಮಾಡಕ್ ಹೋಗಿ ಫೇಲ್ ಆಗ್ಬಿಟ್ಟಿದ್ರು, ಸುಮಾರು ಒಂದು 50 ಮೇಕೆ ಸಾಕಾಣಿಕೆನ. ಲಾಸ್ಟ್ಗೆ ನಾನು ಏನೋ ತಪ್ಪು ಮಾಡಿದೀನಿ ಅಂತ ಹೇಳಿ ಹರತ್ಕೊಂಡು ನನ್ನ ಹತ್ರ ಬಂದು ಸುಮ್ನೆ ಹಿಂಗೆ ಡಿಸ್ಕಷನ್ ಮಾಡಿ, ಸರ್ ಇದನ್ ಕೊಡ್ತೀರಾ ತಗೊಳ್ಳಿ ನೋಡನ್ ತಿನ್ಸಿ. ಆ ಕುರಿನಲ್ಲ ದೇಹದ ತೂಕದಲ್ಲಾಗಿರೋ ಬದಲಾವಣೆ, ಅದರ ರೋಗ ನಿರೋಧಕ ಶಕ್ತಿ, ಅದನ್ನೆಲ್ಲ ಬಹಳ ಗುರುತಿಸಿ ಇವತ್ತು ತುಂಬಾ ಚೆನ್ನಾಗಿ ಹೇಳ್ತಿರ್ತಾರ, ಸರ್ ನನಗೆ ಮೇಜರ್ ಆಗ್ಬೇಕು, ನಿಮ್ದೇ ಬೇಕು, ನನಗೆ ಇಷ್ಟ ಎತ್ತಿಟ್ಬಿಟ್ಟು ನೀವು ಬೇರೆದನ್ನ ಮಾರ್ಕೆಟ್ ಮಾಡಿ ಅಂತ ಹೇಳ್ತಿರ್ತಾರೆ. ಇದರೆಲ್ಲ ಉದ್ದೇಶ ಇಷ್ಟೇ. ಕಷ್ಟಪಟ್ಟ ರೈತ ಇವತ್ ನಾವು ನೋಡ್ತಾ ಇದೀವಿ, ಮಕ್ಕಳುಗಳು ಬಿಟ್ಬಿಟ್ಟು ರೈತರನ್ನು ಹೋಗಿದ್ರೆ ಏನಿದೆಯಪ್ಪ ನಿನ್ನ ಹತ್ರ ಅಂತ ಕೇಳಿದ್ರೆ, ನನ್ನ ಹತ್ರ ಜಮೀನು ಪ್ಲಸ್ ಹಸುಗಳನ್ನು ಹೇಳ್ತಾರೋ, ಯಾಕೆಂದ್ರೆ ಹಸು ಒಂದು ಆದಾಯದ ಮೂಲ. ಆ ಆದಾಯ ಸಮರ್ಪಕವಾಗಿ ಅವ್ರಿಗೆ ಸಿಗಬೇಕು ಅಂದ್ರೆ ಅದರ ಆರೋಗ್ಯ, ಅದರ ಹಾಲಿನ ಉತ್ಪಾದನೆ, ಆ ಹಾಲಲ್ಲಿ ಬರೋ ಕೊಬ್ಬು. ಈಗ ಸಂತೋಷವಾಗಿರೋ ವಿಚಾರ ಏನು ಅಂದ್ರೆ, ಹಾಲಿನ ಕ್ವಾಲಿಟಿಗೆ ಅನುಗುಣವಾಗಿ ಅಮೌಂಟ್ ಸಿಗುತ್ತೆ. ಸೊ ಹಾಗಾಗಿ ಇದು ಕೊಟ್ಟಾಗ ಹಾಲು ಉತ್ಪಾದನೆ ಜೊತೆಗೆ ಕ್ವಾಲಿಟಿ ಬರೋದ್ರಿಂದ ಇದಕ್ಕೆ ಹಾಕಿದ ದುಡ್ಡು ಅವ್ರಿಗೇನು ಎಕ್ಸ್ಟ್ರಾ ಅನ್ಸಲ್ಲ, ಓ ಇದು ಅಡಿಷನಲ್ ಆಗಿ ಬರ್ತಾ ಇದೆ, ನನಗೆ ಏನೋ ಒಂದು ಫೀಲ್ ನ ಕೊಡುತ್ತೆ. ಇದ್ರ ಜೊತೆಗೆ ಅದರ ಆರೋಗ್ಯ, ನಾನು ಬಹಳ ಚೆನ್ನಾಗಿ ಹೇಳ್ತೀನಿ, ನೀವು ಸಾಕೋ ಪ್ರಾಣಿ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ಅದು ಕೊಡೋ ಕರುಗಳು ಬಹಳ ಕ್ವಾಲಿಟಿ ಆಗಿ ಬರ್ತವೆ. ಆ ಕ್ವಾಲಿಟಿ ಆಗಿ ಬಂದ ಮೇಲೆ ಇನ್ನ ಹೇಳೋ ಮಾತೇ ಇರಲ್ಲ. ಇದು ಒಂದು ಅದ್ಭುತ ಅಂತ ಹೇಳ್ತೀನಿ. ಮತ್ತು ರೈತರಿಗೂ ಕೂಡ ನಾನೊಂದು ವಿಶೇಷವಾಗಿ ಸೂಚನೆ ಕೊಡ್ತೀನಿ. ಏನಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಕೆಲಸ ಮಾಡೋ

ಕಮಲಾ ಭವನ ಪ್ರಿಯ ರಾಣಿ